ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು. ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಸಗಣಿಯಾದೆ ಅಟ್ಟಿದರೆ ಕುರುಳಾದೆ ಹುಟ್ಟದೆ ನೊಸಲಿಗೆ ವಿಭೂತಿಯಾದೆ ರೈತ ಬಾಂಧವರೇ ಮತ್ತೊಮ್ಮೆ ನಮಸ್ಕಾರ. ಕಳೆದ ವಾರ ನಾವು ರಾಸುಗಳಲ್ಲಿ ನೆಣೆ ಬಂದಾಗ ಅದೇ ರೀತಿ ಸತ್ತೆ ಬೀಳದೆ ಹೋದಾಗ ಏನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಇವತ್ತು ನಾವು ಕುಂದು ರೋಗ ಅಥವಾ ಏನು ಕುಂಠಲಿಗೆ ರೋಗ ಅಂತ ನಾವು ಕರಿತೀವಿ, ಕೆಲವರು ಸಾಮಾನ್ಯವಾಗಿ ಸಲೆ ಅಂತ ಹೇಳ್ತಾರೆ, ಈ ಕುಂದು ರೋಗದಿಂದ ಕುಂದಿ ಹೋಗ್ತಕ್ಕಂಥ ರಾಸುಗಳಿಗೆ ಯಾವ ರೀತಿ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು ತಿಳ್ಕೊಳ್ಳೋಣ. ಹಾಗೇನೆ ಜಾನುವಾರುಗಳ ಹೆಗಲುಬಾವು, ವಿಶೇಷವಾಗಿ ನಮ್ಮ ಉಳುಮೆ ರಾಸುಗಳನ್ನು ಬಾಧಿಸ್ತಕ್ಕಂಥ ಹೆಗಲುಬಾವು ಹೇಗೆ ಬರುತ್ತೆ, ಅದಕ್ಕೆ ಏನು ಚಿಕಿತ್ಸೆ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಂದು ರೋಗ ನೋಡೋಣ, ಏನಿದು ಕುಂದು ರೋಗ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾವು 3 ಡೇಸ್ ಸಿಕ್ನೆಸ್ ಅಂತ ಹೇಳ್ತೀವಿ, ಅಂದ್ರೆ 3 ದಿನದ ಕಾಯಿಲೆ ಅಂತ ಹೇಳ್ಬಿಟ್ಟು. ಈಗಾಗಲೇ ನಾನು ವೈರಸ್ಗಳ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ನಿಮ್ಗೆ. ಇದು ಕೂಡ ಒಂದು ವೈರಾಣುವಿಂದ ಬರ್ತಕ್ಕಂಥ ರೋಗ. ಈ ವೈರಾಣುವಿನಿಂದ ಬರ್ತಕ್ಕಂಥ ಈ ರೋಗ ಜಾನುವಾರುಗಳನ್ನ ವಿಶೇಷವಾಗಿ ಬೇಸಿಗೆನಲ್ಲಿ ಯಾವಾಗ ವಾತಾವರಣದ ಉಷ್ಣಾಂಶ ತುಂಬಾ ಹೆಚ್ಚಾಗಿರುತ್ತೆ, 35-36 ಡಿಗ್ರಿ ಹೋಗುತ್ತೆ, ಅಂತ ಸಂದರ್ಭದಲ್ಲಿ ರಾಸುಗಳನ್ನ ಕಾಡುತ್ತೆ. ಈ ಸಂದರ್ಭದಲ್ಲಿ ಜಾನುವಾರುಗಳಿಗೆ ವಿಪರೀತ ಜ್ವರ ಬರ್ತದೆ, ಜ್ವರ ಬಂದ್ಬಿಟ್ಟು ಸಂಪೂರ್ಣ ನಿತ್ರಾಣ ಆಗ್ತದೆ, ಹಾಗೇನೆ ಅದರ ಮೂತಿ ಒಣಗತ್ತೆ, ಸುಸ್ತಾಗತ್ತೆ, ಮುಂದಿನ ಕಾಲು ಅಥವಾ ಹಿಂಗಾಲಿನಲ್ಲಿ ಕುಂಟು ಕೂಡ ಕಾಣಿಸ್ಕೊಡುತ್ತೆ, ಜಾನುವಾರುಗಳು ಕುಂಟುತ್ತಾ ನಡೀತಾವೆ, ಹಾಗೇನೆ ಮೇವು ತಿನ್ನೋದನ್ನ ಬಿಟ್ಬಿಡ್ತಾವೆ. ಇದಕ್ಕೆ ನಾವು ಕುಂದು ರೋಗ ಅಂತ ಹೇಳ್ತೀವಿ. ಬೇಸಿಗೆನಲ್ಲಿ ಶಾಖ ಜಾಸ್ತಿ ಇರತಕ್ಕಂಥ ದಿನಗಳಲ್ಲಿ, ಆಮೇಲೆ ಇನ್ನೊಂದು ಗಮನಿಸಬೇಕು, ಇದು ನಮ್ಮ ನಾಟಿ ದನಗಳನ್ನು ಕೂಡ ಕಾಡುತ್ತೆ, ಹಾಗೇನೆ ನಮ್ಮ ಮಿಶ್ರತಳಿ ರಾಸುಗಳನ್ನು ಕಾಡುತ್ತೆ, ಕೆಲವೊಮ್ಮೆ ಎಮ್ಮೆಗಳಿಗೂ ಬರಬಹುದು. ತುಂಬಾ ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಾಡಿನಲ್ಲಿ ಇದಕ್ಕೆ ಸಲೆ ಅಂತ ಕರೀತಾರೆ. ಜೊತೆಗೆ ನಮ್ಮ ಜನಗಳಲ್ಲಿ ಒಂದು ವಾಡಿಕೆ ಇದೆ, ಸಲೆ ಹೊಡೆಯೋದು ಅಂತ ಹೇಳ್ಬಿಟ್ಟು. ನಾವು ಸಲೆ ಹೊಡಿತೀವಿ ಅಥವಾ ಸಲೆ ತೆಗಿತೀವಿ ಅಂದ್ಬಿಟ್ಟು ಹಳ್ಳಿಗಳಿರ್ತಕ್ಕಂಥ ಕೆಲವು ನಾಟಿ ವೈದ್ಯರು ಅಂತಲೇ ಹೇಳ್ಬಹುದು, ಅಥವಾ ಕೆಲವರು ಹಿರಿಯರು ಏನ್ ಮಾಡ್ತಾರೆ, ಇದಕ್ಕೆ ಏನು ಟ್ರೀಟ್ಮೆಂಟ್ ಇಲ್ಲಪ್ಪ, ಇದಕ್ಕೆ ಸಲೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಕಿವಿಯನ್ನ ಹರಿತವಾದ ಒಂದು ಚಾಕುನಿಂದನೋ ಅಥವಾ ಒಂದು ಕುಡುಗೋಲ್ನಿಂದ ಹರಿದು ಬಿಡ್ತಾರೆ. ಆಮೇಲೆ ಅಲ್ಲಿಗೆ ಸ್ವಲ್ಪ ಕಾರದ ಪುಡಿ ಆ ಥರ ಎಲ್ಲ ರುಬ್ಬೋದು ತುಂಬೋದು ಅದನ್ನೆಲ್ಲ ಮಾಡ್ತಾರೆ. ಖಂಡಿತವಾಗ್ಲೂ ಇದು ತಪ್ಪಾಗ್ತದೆ, ನಮ್ಮ ರಾಸುಗಳಿಗೆ ನಾವೇ ನೋವನ್ನ ಉಂಟು ಮಾಡಿದಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಕುಂದು ರೋಗ ಅಥವಾ ಕುಂಟಲಿಗೆ ರೋಗ ಬಂದಾಗ ಸಲೆ ಓಡಿಸೋದು ಆಗ್ಲಿ ಅಥವಾ ಕಿವಿಯನ್ನ ಕುಯ್ಯೋದಾಗ್ಲಿ ನಾವು ಮಾಡಬಾರದು. ಬದಲಾಗಿ ಅದಕ್ಕೆ ಪಶುವೈದ್ಯರನ್ನ ಕರೆಸಿ ಸೂಕ್ತ ಚಿಕಿತ್ಸೆಯನ್ನು ಮಾಡಬೇಕು. ಜೊತೆಯಲ್ಲಿ ಕೆಲವೊಂದು ಮನೆ ಮದ್ದುಗಳನ್ನು ಕೂಡ ನಾವು ಮಾಡ್ಕೋಬಹುದು, ಅದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ಕುಂದು ರೋಗದ ಬಗ್ಗೆ ಮೊದಲೇ ಹೇಳಿದೆ ನಾನು, 3 ದಿನದ ಕಾಯಿಲೆ ಅಂತ ಹೇಳ್ಬಿಟ್ಟು. 3 ದಿನಗಳ ಕಾಲ ಜಾನುವಾರುಗಳು ಮೇವು ತಿನ್ನೋಲ್ಲ, ಜ್ವರ ಇರ್ತದೆ, ಕುಂಟುತ್ತೆ, ಎಲ್ಲ ಸರಿ. 3 ದಿನಗಳ ನಂತರ ನಿಧಾನವಾಗಿ ಆ ವೈರಸ್ನ ಒಂದು ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುತ್ತೆ, ಹಾಗೇನೆ ಜಾನುವಾರುಗಳು ಕೂಡ ಸುಧಾರಿಸ್ಕೊಳ್ತವೆ. ಹಂಗನ್ಬಿಟ್ಟು 3 ದಿನ ಹಾಗೇನೆ ಬಿಡೋದು ಕೂಡ ತಪ್ಪಾಗ್ತದೆ. ಈ ಟೈಮಲ್ಲಿ ಜ್ವರನೂ ವಿಪರೀತ ಇರುತ್ತೆ, ಮೈಕೈ ನೋವು ಜಾಸ್ತಿ ಇರುತ್ತೆ, ಕುಂಟು ಬಿದ್ದಿರುತ್ತೆ. ಹಾಗಾಗಿ ಪಶುವೈದ್ಯರಿಂದ ನಾವು ಕೆಲವೊಂದು ನೋವು ನಿವಾರಕ ಚುಚ್ಚು ಮದ್ದುಗಳನ್ನು ಹಾಕಿಸೋದ್ರ ಮುಖಾಂತರ ಆ ಜಾನುವಾರುವಿನ ನೋವನ್ನ ನಾವು ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲ, ಕೆಲವೊಂದು ಮನೆ ಮದ್ದುಗಳನ್ನು ಕೂಡ ನಾವು ಪ್ರಯೋಗಿಸಬಹುದು. ಏನೇನು ಮನೆ ಮದ್ದು ಪ್ರಯೋಗ ಮಾಡಬಹುದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಇಲ್ಲೂ ಕೂಡ ನಾವು ಲೋಳೆ ಸರವನ್ನು ತಗೊಳ್ಬಹುದು. 1 ಪಟ್ಟೆಯಷ್ಟು ಲೋಳೆ ಸರವನ್ನು ತಗೊಳ್ಳಿ, ಅದಕ್ಕೆ 2 ಹಿಡಿಯಷ್ಟು ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇವೇನು ಎಲೆ ಅಡಿಕೆ ಜಗಿಲಿಕ್ಕೆ ಇರತಕ್ಕಂಥ ಅಡಿಕೆ, ಆ ದುಂಡು ಅಡಿಕೆಯನ್ನ 1-2 ಅಡಿಕೆ ತಗೊಳ್ಳಿ. ಇದಕ್ಕೆ 1 ನಿಂಬೆ ಗಾತ್ರದ ಬೆಲ್ಲವನ್ನ ಸೇರಿಸ್ಬಿಡಿ. ಲೋಳೆ ಸರದ 1 ಪಟ್ಟೆ, 2 ಹಿಡಿಯಷ್ಟು ಬೇವಿನ ಸೊಪ್ಪು, 1-2 ದುಂಡಡಕೆ, 1 ನಿಂಬೆ ಹಣ್ಣಿನ ಗಾತ್ರದ್ದು ಬೆಲ್ಲ. ಇಷ್ಟನ್ನು ಕಲ್ಲು ಮೇಲೆ ಹಾಕೊಂಡು ಚೆನ್ನಾಗಿ ಅರಿಬೇಕು, ಅಥವಾ ಒಳಕಲ್ಲಲ್ಲಿ ರುಬ್ಬಿದ್ರೂ ನಡೆಯುತ್ತೆ. ಅರ್ಕೊಂಬಿಟ್ಟು ಇದನ್ನ 3 ಭಾಗ ಮಾಡ್ಕೊಡಿ. ನೀವು ಅರ್ದಂತ ಔಷಧಿಯನ್ನ 3 ಭಾಗ ಮಾಡಿಕೊಂಡು ಬೆಳಗ್ಗೆ 1 ಭಾಗ, ಮಧ್ಯಾಹ್ನ 1 ಭಾಗ, ಸಾಯಂಕಾಲ 1 ಭಾಗ, ಈ ರೀತಿಯಾಗಿ ದಿನಕ್ಕೆ 3 ಸಲ ನೀಡಬೇಕು. ಎಷ್ಟು ದಿನ ಕೊಡಬೇಕು? ಕನಿಷ್ಠ ಪಕ್ಷ 2-3 ದಿನಗಳ ಕಾಲ ಕೊಡಬೇಕು. ಈ ರೀತಿ ಕೊಟ್ಟಾಗ ಜಾನುವಾರುವಿಗೆ ನೋವು ಕಮ್ಮಿ ಆಗ್ತದೆ, ಅದೇನು ಕುಣ್ತಾ ಇರತಕ್ಕಂಥದ್ದು ಚೆನ್ನಾಗಿ ನಡಿಲಿಕ್ಕೂ ಶುರು ಮಾಡ್ತದೆ, ಹಾಗೇನೆ ಮೇವು ತಿನ್ನಲಿಕ್ಕೂ ಶುರು ಮಾಡ್ತದೆ. ಸುಲಭವಾಗಿ ಮಾಡ್ತಕ್ಕಂಥ ಔಷಧಿ ಲೋಳೆ ಸರ, ಬೇವಿನ ಸೊಪ್ಪು, ಅಡಿಕೆ ಹಾಗೂ ಬೆಲ್ಲವನ್ನು ಸೇರಿಸಿ ಅರೆದು ತಯಾರಿಸ್ತಕ್ಕಂಥ ಔಷಧಿ. ಜೊತೆಗೆ ಇನ್ನೊಂದು ಔಷಧಿ ಹೇಳ್ತೀನಿ, ಲಕ್ಕಿ ಸೊಪ್ಪು. ಬಹುತೇಕ ಔಷಧೀಯ ವಸ್ತುಗಳಲ್ಲಿ ಸೇರಿಸ್ತಕ್ಕಂಥ ಈ ಲಕ್ಕಿ ಸೊಪ್ಪು, ಇಂಗ್ಲಿಷ್ ನಲ್ಲಿ ವೈಟೆಕ್ಸ್ ಮೆಗಂಡ ಅಂತ ಹೇಳ್ತಾರೆ, ಬೇಲಿ ಸಾಲುಗಳಲ್ಲಿ ಸಾಕಷ್ಟು ಈ ಲಕ್ಕಿ ಸೊಪ್ಪಿನ ಗಿಡಗಳು ಇರೋದನ್ನ ನಾವು ನೋಡಿದೀವಿ. ಸೊ ಒಂದು ಹಿಡಿಯಷ್ಟು ಈ ಲಕ್ಕಿ ಸೊಪ್ಪನ್ನ ತಗೊಳ್ಳಿ, ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ, ಒಂದು 30 ಗ್ರಾಂನಷ್ಟು ಕಾಳುಮೆಣಸು ಸೇರಿಸ್ಕೊಳ್ಳಿ, ಹಾಗೇನೆ ಒಂದು ನಿಂಬೆ ಗಾತ್ರದ ಬೆಲ್ಲವನ್ನು ಕೂಡ ತಗೊಳ್ಳಿ. ಈ 4 ಐಟಮ್ಸ್ ಅನ್ನ, ಒಂದು ಹಿಡಿಯಷ್ಟು ಲಕ್ಕಿ ಸೊಪ್ಪು, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು 30 ಗ್ರಾಂನಷ್ಟು ಕಾಳುಮೆಣಸು ಹಾಗೂ ಒಂದು ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ, ಇದನ್ನ ಏನ್ ಮಾಡಬೇಕು, 1 ಲೀಟರ್ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ ಮೇಲೆ ಅದನ್ನ ಆರಿಸ್ಬೇಕು. ಆರಿಸ್ಬಿಟ್ಟು 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿಕೊಂಡು ಬೆಳಗ್ಗೆ 1 ಭಾಗ ಕುಡಿಸಿ, ಸಾಯಂಕಾಲ 1 ಭಾಗ ಕುಡಿಸಿ. ಇದೇ ರೀತಿ ನೀವು 2-3 ದಿನಗಳ ಕಾಲ ಮಾಡಿದ್ರೂ ಈ ಕುಂದು ರೋಗದ ಸಮಸ್ಯೆಯನ್ನು ನಾವು ಬಹುತೇಕ ನಿವಾರಣೆ ಮಾಡ್ಕೋಬಹುದು. ಹಾಗೇನೆ ಇನ್ನೊಂದು ಔಷಧಿ ಹೇಳ್ತೀನಿ, ಅಳಲೆಕಾಯಿ. ಬಹುಶಃ ನೀವು ಕೇಳಿರಬಹುದು, ಯಾರು ಈ ರೀತಿಯ ಮನೆ ಮದ್ದುಗಳನ್ನ ಪ್ರಯೋಗ ಮಾಡ್ತಾರೆ ಅಥವಾ ಗಿಡಮೂಲಿಕೆ ಔಷಧಿಗಳನ್ನ ಕೊಡ್ತಾರೆ ಅವರಿಗೆ ಅಳಲೆಕಾಯಿ ಪಂಡಿತ ಅಂತಾನು ಕೂಡ ಹೇಳೋದನ್ನ ನೀವು ಗಮನಿಸಿರಬಹುದು. ಸೊ ಈ ಅಳಲೆಕಾಯಿ ಕೂಡ ಈ ಕುಂದು ರೋಗದಲ್ಲಿ ಒಳ್ಳೆಯ ಔಷಧೀಯ ಪಾತ್ರವನ್ನು ವಹಿಸುತ್ತೆ. ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಅಳಲೆಕಾಯಿ ಮರದಿಂದ ತೊಗಟೆಯನ್ನ ಕಟ್ ಮಾಡಿ ತಗೋಬೇಕು. ಕನಿಷ್ಠ ಪಕ್ಷ 1-5 ಕೆಜಿಯಷ್ಟು ತೊಗಟೆಯನ್ನು ನಾವು ಕಟ್ ಮಾಡಿ ತಗೊಂಡು 1-10 ಲೀಟರ್ ನೀರೊಳಗೆ ಅದನ್ನ ಪುಡಿ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಬೇಕಾದ್ರೂ ಹಾಕೊಳ್ಳಿ 10 ಲೀಟರ್ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಕುದಿಸಿ ಅದು ಕಷಾಯ ಆಗೋ ರೀತಿಯಲ್ಲಿ ಮಾಡಬೇಕು. ಅಂದ್ರೆ ಏನು, 10 ಲೀಟರ್ ನೀರಿನಲ್ಲಿ ನೀವು ಕುದಿಸ್ತಾ ಇರ್ತೀರಿ, ಅದು ಕುದ್ದು ಕುದ್ದು ಹೆಚ್ಚು ಕಮ್ಮಿ 3 ಲೀಟರ್ಗೆ ಬರುವಷ್ಟಕ್ಕೆ ನಾವು ಮಾಡಿಕೊಂಡ್ರೆ ಅದು ಒಂದು ಕಷಾಯ ಆಗ್ತದೆ. ಈ ಕಷಾಯವನ್ನು ನಾವು ಬೆಳಗ್ಗೆ 2 ಘೊಟ್ಟ, ಸಾಯಂಕಾಲ 2 ಘೊಟ್ಟ, ಈ ರೀತಿಯಾಗಿ 1-8 ದಿನಗಳ ಕಾಲ ನಾವು ಕುಡಿಸಿದ್ರೆ ಈ ಏನು ಕುಂದು ರೋಗ ಅಥವಾ ಕುಂಠಲಿಗೆ ರೋಗ ಇರುತ್ತೆ ಅದರ ಎಲ್ಲಾ ಲಕ್ಷಣಗಳು ಮಾಯವಾಗ್ಬಿಟ್ಟು ಜೊತೆನಲ್ಲಿ ಜಾನುವಾರು ಚೆನ್ನಾಗಿ ಮೇಯಲಿಕ್ಕೂ ಶುರುವಾಗ್ತದೆ, ಒಂದು ದಷ್ಟಪುಷ್ಟವಾಗಿ ಮೈಕೈ ತುಂಬಿಕೊಳ್ಳೋದು ಕೂಡ ಆಗುತ್ತೆ. ಹಾಗೇನೆ ಇನ್ನೂ ಒಂದು ಸರಳವಾದ ಔಷಧಿಯನ್ನು ಹೇಳ್ಬಿಡ್ತೀನಿ, ಚಿತ್ರಮೂಲ ಗಿಡ ಅಂತ ಹೇಳ್ತಾರೆ. ಆ ಚಿತ್ರಮೂಲ ಗಿಡದ ಬೇರನ್ನ 1 ಹಿಡಿಯಷ್ಟು ತಗೊಳ್ಳಿ, ಅದಕ್ಕೆ 1 ಬೊಗಸೆಯಷ್ಟು ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ಳಿ, ಆಮೇಲೆ ಬೇವಿನ ಕುಡಿ ಸೊಪ್ಪು ಅಂದ್ರೆ ಎಳೆ ಬೇವಿನ ಸೊಪ್ಪನ್ನು ತಗೊಳ್ಳಿ, ಅದಕ್ಕೆ 1-2 ವೀಳ್ಯದೆಲೆ ಹಾಕೊಳ್ಳಿ, 1/2 ಕೆಜಿಯಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ಚಿತ್ರಮೂಲ ಗಿಡದ ಬೇರು, ಹಾಗೇನೆ ಸ್ವಲ್ಪ ನುಗ್ಗೆ ಸೊಪ್ಪು, ಬೇವಿನ ಕುಡಿ ಸ್ವಲ್ಪ, 1-2 ವೀಳ್ಯದೆಲೆ, ಹಾಗೇನೆ 1/2 ಕೆಜಿ ಬೆಲ್ಲ, ಇದಿಷ್ಟನ್ನು ನಾವು 1-2 ಲೋಟ ಮೇಕೆಯ ಹಾಲಿನಲ್ಲಿ ಅರೆದುಬಿಟ್ಟು ಅದನ್ನ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಒಂದೇ ದಿನ ಕುಡಿಸಿದ್ರೂ ಸಾಕು, ಕುಂದು ರೋಗದ ಸಮಸ್ಯೆಗಳು ವಿಶೇಷವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ಚಿತ್ರಮೂಲ ಗಿಡದ ಬೇರು, ನುಗ್ಗೆ ಸೊಪ್ಪು, ಬೇವಿನ ಕುಡಿ, ವೀಳ್ಯದೆಲೆ ಹಾಗೂ ಬೆಲ್ಲ, ಇವಿಷ್ಟನ್ನು ನಾವು ಮೇಕೆ ಹಾಲಿನಲ್ಲಿ ಅರೆದುಬಿಟ್ಟು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕುಡಿಸೋದು. ಸೊ ಈ ರೀತಿಯಾಗಿ ನಾವು ಕುಂದು ರೋಗವನ್ನ ನಿವಾರಣೆ ಮಾಡ್ಕೋಬಹುದು. ಮುಂದಕ್ಕೆ ಹೋಗೋಣ. ಹೆಗಲು ಬಾವು, ಬಹುಶಃ ಉಳುಮೆ ಮಾಡತಕ್ಕಂಥ ರೈತರಿಗೆ ಹೆಗಲು ಬಾವು ಬಂದ್ರೆ ಎಷ್ಟೆಲ್ಲ ಸಂಕಷ್ಟ ಆಗ್ತದೆ ಅನ್ನೋದು ತುಂಬಾ ಅರಿವಿರುತ್ತೆ. ಆದ್ರೆ ಒಂದು ವಿಚಾರವನ್ನ ನಾನು ಅತ್ಯಂತ ಖೇದದಿಂದ ಹೇಳಬೇಕಾಗತ್ತೆ, ಈ ಹೆಗಲು ಬಾವು ಬರಲಿಕ್ಕೆ ಉಳುಮೆ ಮಾಡತಕ್ಕಂಥ ಎತ್ತುಗಳು ಕಾರಣ ಅಲ್ಲ, ಬದಲಿಗೆ ಉಳುಮೆ ಮಾಡತಕ್ಕಂಥ ನಾವುಗಳೇ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈ ಹೆಗಲು ಬಾವು ಹೇಗಪ್ಪ ಬರುತ್ತೆ ಅಂತಂದ್ರೆ, ನಾವು ನಮ್ಮ ಎತ್ತುಗಳಿಗೆ ಅಥವಾ ಹೋರಿಗಳಿಗೆ ಸ್ವಲ್ಪನೂ ರೆಸ್ಟ್ ಕೊಡದೆ ಒಂದು ನಿರ್ದಯತೆಯಿಂದ ಅವನ್ನ ಗಂಟೆಗಟ್ಟಲೆ ದುಡಿಸ್ಕೊಂಡಾಗ, ಹಾಗೇನೆ ಏನು ಒಂದು ತೆಂಗಿನ ತೋಟ ಇರಬಹುದು, ಅಡಿಕೆ ತೋಟ ಇರಬಹುದು, ಜಾಗ ತುಂಬಾನೇ ಕಡಿಮೆ ಇರುತ್ತೆ, ಅದ್ರ ಮಧ್ಯೆ ಅವನ್ನ ನಾವು ಕಷ್ಟಪಟ್ಟು ಉಳುಮೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಒಂದು ಪ್ರಮುಖವಾದ ಕಾರಣ ಈ ಹೆಗಲು ಬಾವು ಬರಲಿಕ್ಕೆ ಅಂತಂದ್ರೆ, ನೋಡಿ ನಾವು ಒಂದು ಎತ್ತಿನ ಜೋಡಿ ಅಥವಾ ಹೋರಿಯ ಜೋಡಿ ಏನಿರುತ್ತೆ, ಅದು ಎರಡೂ ಎತ್ತುಗಳು ಒಂದೇ ಎತ್ತರದಲ್ಲಿರಬೇಕು, ಹೆಚ್ಚು ಕಮ್ಮಿ ಒಂದೇ ತೂಕದಲ್ಲೂ ಇರಬೇಕು, ಅವುಗಳ ದೇಹ ಸಮನಾಗಿರಬೇಕು. ಹಾಗಿದ್ರೆ ಮಾತ್ರ ನಾವು ಹಾರ ಕಟ್ಟಲಿಕ್ಕೆ ಅವನ್ನ ಬಳಸ್ಕೋಬೇಕು. ಒಂದು ಗಿಡ್ಡ ಇತ್ತು, ಒಂದು ಎತ್ತರ ಇತ್ತು ಅಂತ ಒಂದು ಅಂತ ಹೋರಿಗಳನ್ನ ನಾವು ಹಾರ ಕಟ್ಟಲಿಕ್ಕೆ ಬಳಸ್ಕೊಂಡ್ರೆ, ಉಳುಮೆನಲ್ಲಿ ಬಳಸಿದ್ರೆ, ಖಂಡಿತವಾಗ್ಲೂ ಹೆಗಲು ಬಾವು ಬಂದೇ ಬರ್ತದೆ. ಜೊತೆಗೆ ಇನ್ನೂ ಒಂದು, ನಾವು ಏನು ಉಳುಮೆ ಮಾಡಲಿಕ್ಕೆ ಅಥವಾ ಹಾರ ಕಟ್ಟಲಿಕ್ಕೆ ಉಪಯೋಗಿಸ್ತಕ್ಕಂಥ ನೊಗ ಏನಿದೆ, ಆ ನೊಗ ಕೂಡ ಸರಿಯಾಗಿರ್ಬೇಕು. ಅದನ್ನ ಸರಿಯಾದ ಮರದಿಂದನೇ ಮಾಡಿರ್ಬೇಕಾಗತ್ತೆ. ಅದು ತುಂಬಾ ಉರುಕುರುಕಾಗಿರೋದು, ಒರಟೊರಟಾಗಿರೋದು, ಈ ರೀತಿ ಇದ್ದಾಗಲೂ ಕೂಡ ಹೆಗಲು ಬಾವು ಬರೋ ಸಮಸ್ಯೆ ಜಾಸ್ತಿ ಆಗ್ತದೆ. ಸ್ನೇಹಿತರೆ, ಈ ಹೆಗಲು ಬಾವಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ನಮ್ಮ ರೈತರು. ಕೆಲವೊಂದು ಜಾಗದಲ್ಲಿ ಹೆಗಲು ಉರಿ ಅಂತ ಕರೀತಾರೆ, ಹೆಗಲು ಊತ ಅಂತ ಕರೀತಾರೆ, ಹೆಗಲು ಬೇನೆ ಅಂತ ಕರೀತಾರೆ. ಅದು ವಿಶೇಷವಾಗಿ ಏನು, ಈ ಒಂದು ನೊಗದಿಂದ ಬರೋದ್ರಿಂದ ಇಂಗ್ಲಿಷ್ನಲ್ಲಿ ಅದಕ್ಕೆ ಯೋಕ್ ಗಾಲ್ ಅಂತಾರೆ. ಯೋಕ್ ಅಂತಂದ್ರೆ ನೊಗ, ಗಾಲ್ ಅಂದ್ರೆ ಗಂಟು. ಸೊ ನೊಗದಿಂದ ಬರ್ತಕ್ಕಂಥ ಗಂಟು ಯೋಕ್ ಗಾಲ್ ಅಂತಾನು ಕೂಡ ನಾವು ಇದಕ್ಕೆ ಕರಿತೀವಿ. ಹಾಗಾದ್ರೆ ಏನು ಇದರ ಲಕ್ಷಣಗಳು, ಹೆಗಲು ಬಾವು ಬಂದಾಗ ಏನೇನೆಲ್ಲ ಸಮಸ್ಯೆಗಳು ಕಾಣಿಸ್ತವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆ ಏನು ನಾವು ನಗವನ್ನ ಕಟ್ತಾ ಇರ್ತೀವಿ ಆ ಕುತ್ತಿಗೆಯ ಮೇಲ್ಭಾಗ ಒರಟಾಗ್ತಾ ಬರೋದು ಇದರ ಪ್ರಥಮ ಮುನ್ಸೂಚನೆ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದಿನ ಊತ ಕಾಣಿಸ್ಕೊಂಡ್ಬಿಡುತ್ತೆ ಹೆಗಲಿನಲ್ಲಿ. ಊತ ಊತ ಒಂದು ಸೈಡ್ಗೆ ಬರಬಹುದು, ಎಲ್ಲಿ ಕುತ್ತಿಗೆಯ ಮೇಲ್ಭಾಗದಲ್ಲೇ ಕಾಣಿಸ್ಕೋಬೇಕು ಅಂತಿಲ್ಲ, ಸ್ವಲ್ಪ ಒಳಬಗಡೆಗೆ ಒಂದು ಚೂರು ಸೈಡ್ಗೆ ನಾವು ಈ ಊತವನ್ನ ಕಾಣಿಸ್ಕೊಳುತ್ತೆ. ಜೊತೆಗೆ ವಿಪರೀತ ನೋವಿರ್ತದೆ, ನೋವಿನಿಂದ ಜಾನುವಾರುಗಳು ನರಳುತ್ತವೆ. ಆಮೇಲೆ ಸ್ವಲ್ಪ ಆ ಭಾಗ ಬಿಸಿ ಕೂಡ ಆಗುತ್ತೆ. ಕೆಲವೊಮ್ಮೆ ಊತ ಎಷ್ಟು ದಪ್ಪಗೆ ಬಂದ್ಬಿಡುತ್ತಪ್ಪ ಅಂದ್ರೆ ರೈತನಿಗೆ ಗಾಬರಿ ಆಗ್ಬಿಡ್ಬೇಕು, ಆ ರೀತಿ ಊತ ಬರುತ್ತೆ. ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಊತ ಬರುತ್ತೆ, ಒಂದು ಅರ್ಧ ಗಂಟೆ ರೆಸ್ಟ್ ಕೊಡ್ತಾರೆ, ಮತ್ತೆ ಆರ್ಕಟ್ತಾರೆ, ಮತ್ತೆ ಊತ ಬರುತ್ತೆ, ನೋಡ್ತಾರೆ ಏನೋ ಒಂಚೂರು ತಿಕ್ತಾರೆ, ಇನ್ನೊಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಆರ್ಕಟ್ತಾರೆ. ಹಿಂಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಊತದ ಒಳಭಾಗದಲ್ಲಿ ಗಂಟಾಗ್ಬಿಡುತ್ತೆ, ಗಡ್ಡೆ ಕಟ್ಕೊಂಡ್ಬಿಡುತ್ತೆ. ಗಡ್ಡೆ ಕಟ್ಕೊಂಡು ಕೆಲವೊಮ್ಮೆ ಅದು ಕ್ಯಾನ್ಸರ್ ಆಗಿ ಬದಲಾವಣೆ ಆಗ್ತಕ್ಕಂತ ಸಂದರ್ಭ ಕೂಡ ಇರಬಹುದು. ಸೊ ಇದಕ್ಕೆ ನಾವು ಯೋಗಗಾಲ್ ಅಥವಾ ಹೆಗಲಿನ ಗಂಟು ಅಂತ ಕರಿತೀವಿ. ಈ ರೀತಿ ಗಂಟಾದಂತ ಸಂದರ್ಭದಲ್ಲಿ ನಾವು ಯಾವುದೇ ಮನೆ ಮದ್ದಾಗ್ಲಿ ಇಂಜೆಕ್ಷನ್ ಆಗ್ಲಿ ಪ್ರಯೋಗ ಮಾಡಿದ್ರೆ ಅದು ವಾಸಿ ಆಗಲ್ಲ, ಅದಕ್ಕೆ ನಾವು ಶಸ್ತ್ರಚಿಕಿತ್ಸೆಯನ್ನೇ ಮಾಡಿಸಿ ಅದನ್ನ ವಾಸಿ ಮಾಡ್ಕೊಳ್ತಕ್ಕಂತ ಸಂದರ್ಭ ಬಂದ್ಬಿಡುತ್ತೆ. ಹಾಗಾಗಿ ಈ ಹೆಗಲು ಬಾವನ್ನು ಕೂಡ ಅಷ್ಟೇನೆ, ನಾವು ತುಂಬಾ ಮುತುವರ್ಜಿಯಿಂದ ಆರಂಭದ ಹಂತದಲ್ಲೇ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿದ್ರೆ ಅದರಿಂದ ನಾವು ನಿವಾರಣೆಯನ್ನ ಕಾಣಬಹುದು. ಕೆಲವೊಂದು ಸಂದರ್ಭದಲ್ಲಿ ಹೆಗಲು ಬಾವು ಆಗಿರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಓಪನ್ ಆಗ್ಬಿಟ್ಟು ಅಂದ್ರೆ ಅದೇ ಜಾಗಕ್ಕೆ ಮತ್ತೆ ಮತ್ತೆ ಒತ್ತಡ ಬೀಳೋದ್ರಿಂದ ಅದು ಓಪನ್ ಆಗಿ ಗಾಯ ಆಗ್ಬಿಟ್ಟು ಆ ಗಾಯದಿಂದ ಕೀವು ಸುರಿಯೋದು, ರಕ್ತ ಸುರಿಯೋದು, ಕೆಲವೊಮ್ಮೆ ಹಿಪ್ಪೆ ಕೂತು ಅಲ್ಲಿ ಹುಳ ಆಗೋದು, ಈ ರೀತಿ ಎಲ್ಲ ತೊಂದರೆಗಳು ಕೂಡ ಆಗ್ಬಹುದು ಸ್ನೇಹಿತರೆ. ಹಾಗಾಗಿ ಹೆಗಲು ಬಾವು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಸವಣ್ಣನವರು ಹೇಳಿದ ಹಾಗೆ, ದಯವೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂದ್ಬಿಟ್ಟು ನಮ್ಮ ಹೋರಿಗಳ ಮೇಲೆ ನಮಗೆ ದಯೆ ಇರಬೇಕು. ಅವನ್ನ ನಾವು ಗಾಣದತ್ತು ಅಂತಕ್ಕಂತ ನೀವು ಪದವನ್ನ ಕೇಳಿರ್ತೀರಿ, ಏನಪ್ಪ ಇವನು ಗಾಣದತ್ತಿನ ತರ ದುಡಿತಾನೆ ಅಂತನ್ಬಿಟ್ಟು. ಎತ್ತುಗಳನ್ನ ಗಾಣಕ್ಕೆ ಕಟ್ಟಿದ್ರೆ ಅವು ಪಾಪ ದುಡಿತವೆ, ಇಲ್ಲ ಅಂತಲ್ಲ, ಆದ್ರೆ ಎಷ್ಟು ಅಂತ ದುಡಿಸ್ಕೊಳ್ಳೋದು, ಅವಕ್ಕೂ ರೆಸ್ಟ್ ಬೇಕು, ಅವಕ್ಕೂ ಒಂದಷ್ಟು ಪ್ರೀತಿ ಬೇಕು, ವಿಶ್ವಾಸ ಬೇಕು. ಆ ರೀತಿ ವಾತ್ಸಲ್ಯದಿಂದ ನಾವು ಅವುಗಳನ್ನು ನೋಡ್ಕೋಬೇಕು. ಹಾಗೇನೆ ಸತತವಾಗಿ 4 ಗಂಟೆಗಳಿಗಿಂತ ಹೆಚ್ಚು ಕಾಲ ಅವನ್ನ ಉಳುಮೆಗೆ ನಾವು ಕಟ್ಟಬಾರದು. ಮಧ್ಯೆ ಮಧ್ಯೆ ಸಾಕಷ್ಟು ಅವಕ್ಕೆ ವಿಶ್ರಾಂತಿಯನ್ನ ಕೊಡಬೇಕು. ವಿಶೇಷವಾಗಿ ನಾವು ತೋಟಗಳಲ್ಲಿ, ಅಡಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಉಳುಮೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿಶ್ರಾಂತಿಯನ್ನ ಅವಕ್ಕೆ ಕೊಡಬೇಕಾಗುತ್ತೆ. ಹಾಗೇನೆ ನಿಮ್ಮ ಹೋರಿಗಳು ಒಂದೇ ಸಮನಾಗಿರೋ ರೀತಿಯಲ್ಲಿ, ಒಂದೇ ಎತ್ತರದಲ್ಲಿರೋ ಹಾಗೆ, ಒಂದೇ ತೂಕದಲ್ಲಿರೋ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಆಯ್ತು, ಏನಾದ್ರೂ ಒಂದಷ್ಟು ಮನೆ ಮದ್ದುಗಳು ಹೇಳಿ ಸರ್, ನೋಡೋಣ ಏನ್ ಮಾಡಬಹುದು. ಅಕಸ್ಮಾತ್ ನಾವೀಗೆಲ್ಲ ನೋಡ್ಕೊಳ್ತೀವಿ, ನೋಡ್ಕೊಂಡ್ರು ಹೆಗಲು ಬಾವು ಬಂದ್ಬಿಟ್ಟಿದೆ ಏನ್ ಮಾಡಬಹುದು ಅಂತ ಹೇಳಿ ಅಂತಂದ್ರೆ, ಇಲ್ಲೂ ಕೂಡ ಮತ್ತೊಮ್ಮೆ ನಾನು ಲೋಳೆಸರಕ್ಕೆ ಬರಬೇಕಾಗ್ತದೆ. ಒಂದು ಪಟ್ಟೆ ಲೋಳೆಸರವನ್ನು ತಗೊಂಡು ಅದರ ತಿರುಳನ್ನ ತಕ್ಕೊಳ್ಳಿ. ಆ ತಿರುಳಿಗೆ ಒಂದೆರಡು ಕಡಲೆಕಾಳು ಗಾತ್ರದ ಸುಣ್ಣವನ್ನ ಬೆರೆಸ್ಬಿಟ್ಟು ಚೆನ್ನಾಗಿ ಅರ್ಧ ಬಿಟ್ಟು ಔಷಧಿ ತಯಾರಿಸಿ, ಈ ಔಷಧಿಯನ್ನ ಎಲ್ಲಿ ಹೆಗಲು ಬಾವಾಗಿದೆ, ಊತ ಬಂದಿದೆ ಆ ಭಾಗಕ್ಕೆ ಚೆನ್ನಾಗಿ ಹಚ್ಚಿಬಿಟ್ಟು ತಿಕ್ಕಿ, ಎಷ್ಟು ಸಲ, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ತಿಕ್ಕಬೇಕು. ಎಷ್ಟು ದಿನ, 3-5 ದಿನಗಳ ಕಾಲ ತಿಕ್ಕಬೇಕು. ಅವಾಗ ನಮಗೆ ಈ ಒಂದು ಸಮಸ್ಯೆಯಿಂದ ಸ್ವಲ್ಪ ವಿಶ್ರಾಂತಿ ಅಥವಾ ಪರಿಹಾರ ಕಾಣ್ತಾ ಬರುತ್ತೆ. ಲೋಳೆಸರದ ತಿರುಳಿಗೆ ಒಂದಿಷ್ಟು ಸುಣ್ಣವನ್ನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅರೆದು ಬಿಟ್ಟು ಬಟ್ಟೆಗಳು ಇರಬಹುದು ಅಥವಾ ಬಾವಾಗಿರ್ತಕ್ಕಂಥ ಜಾಗ ಇರಬಹುದು ಅಲ್ಲಿಗೆ ಹಚ್ಚತಾ ಬರೋದು. ಹಾಗೇನೆ 100 ಗ್ರಾಂನಷ್ಟು ಹಸುವಿನ ತುಪ್ಪವನ್ನ ತಗೊಳ್ಳಿ, ಅದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿಯನ್ನ ಸೇರಿಸ್ಕೊಳ್ಳಿ. ಇವೆರಡನ್ನ ಚೆನ್ನಾಗಿ ಕಲಸಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಹೆಗಲಿಗೆ ಹಚ್ಚಬೇಕು. ಇದನ್ನು ಕೂಡ ಅಷ್ಟೇನೆ, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ, 4-5 ದಿನಗಳ ಕಾಲ ಅಥವಾ ವಾಸಿಯಾಗವರೆಗೂ ಕೂಡ ಇದನ್ನು ಹಚ್ಕೋಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಮತ್ತೊಂದಾಗ್ಲಿ ಇಲ್ಲ. ಹಸುವಿನ ತುಪ್ಪದಲ್ಲಿ ಅರಿಶಿನ ಪುಡಿಯನ್ನ ಬೆರೆಸಿ ಸ್ವಲ್ಪ ಬಿಸಿ ಮಾಡಿ ಹೆಗಲಿನ ಭಾಗಕ್ಕೆ ಹಚ್ಚತಾ ಬರೋದು. ಇನ್ನು ಬಿಟ್ರೆ ಸಾಸಿವೆ ಸಾಮಾನ್ಯವಾಗಿ ಎಲ್ಲಾ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ 1 ಹಿಡಿಯಷ್ಟು ಸಾಸಿವೆಯನ್ನು ತಗೊಳ್ಳಿ, ಅದನ್ನ ಒಂಚೂರು ನೀರು ತಗೊಂಡು ಅದನ್ನ ಬೆಚ್ಚಗೆ ಮಾಡಿಕೊಂಡು, ಸಾಸಿವೆನೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀರಿನಲ್ಲಿ ಅರ್ಕೋಬೇಕು. ಅರ್ದು ಬಿಟ್ಟು ಅದನ್ನ ಹೆಗಲಿಗೆ ಹಚ್ಚಿದ್ರು ಕೂಡ ಈ ಬಾವು ಸ್ವಲ್ಪ ಕಮ್ಮಿ ಆಗೋದನ್ನ ನಾವು ಗಮನಿಸಬಹುದು. ಇನ್ನು ಹೆಚ್ಚು ಪರಿಣಾಮಕಾರಿ ಔಷಧಿಯನ್ನ ಹೇಳಿ ಡಾಕ್ಟ್ರೆ ಅಂತಂದ್ರೆ, ತಪಸಿ ಮರದ ಚಕ್ಕೆ. ತಪಸಿ ಮರ ಅಂತ ನೀವು ಯಾರಾದ್ರೂ ಹಿರಿಯರನ್ನ ಊರಲ್ಲಿ ಕೇಳಿದ್ರೆ ತೋರಿಸ್ತಾರೆ. ಈ ತಪಸಿ ಮರದ ಚಕ್ಕೆಯನ್ನ 1.5 ಕೆಜಿ ಅಂದ್ರೆ ಒಂದು ಅಂಗೈ ಅಗಲದಷ್ಟು ಚಕ್ಕೆಯನ್ನ ತಗೊಳ್ಳಿ. ಆ ಚಕ್ಕೆಗೆ ಅದನ್ನ ಪುಡಿ ಪುಡಿ ಮಾಡಿಬಿಟ್ಟು ಜಜ್ಜಿಬಿಟ್ಟು 1 ಚಮಚ ಅರಿಶಿನ ಹಾಕೊಳ್ಳಿ. ಅರಿಶಿನ ಹಾಕೊಂಡು ಚೆನ್ನಾಗಿ ಅರೆದು ಬಿಡಿ. ಅರೆದು ಬಿಟ್ಟು ಲೇಪದ ತರ ತಯಾರು ಮಾಡಿಕೊಂಡು ಇದನ್ನು ಕೂಡ ಅಷ್ಟೇನೆ, ದಿನಕ್ಕೆ 1 ಸಲದ ಹಾಗೆ 1 ವಾರ ಕಾಲ ಹೆಗಲಿಗೆ ಹಚ್ಚತಾ ಬಂದ್ರೆ ನಿಧಾನವಾಗಿ ಹೆಗಲು ಬಾವಿನ ಲಕ್ಷಣಗಳು ಮರೆ ಆಗ್ತಾ ಹೋಗುತ್ತೆ. ಜೊತೆಗೆ ಪಶುವೈದ್ಯರಿಂದ ನಿಮಗೇನು ಚಿಕಿತ್ಸೆ ಕೊಡಿಸಬೇಕು ಅದನ್ನು ಕೊಡಿಸಿ, ವಿಶೇಷವಾಗಿ ಬಾವು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಮುನ್ನೆಚ್ಚರಿಕೆ ಮಾಡತಕ್ಕಂತಹದ್ದು ರೋಗ ಬಂದಾಗ ಒದ್ದಾಡೋದಕ್ಕಿಂತ ತುಂಬಾ ತುಂಬಾ ಸೂಕ್ತವಾದದ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9008598832. ಮತ್ತೊಮ್ಮೆ ಹೇಳ್ತೀನಿ, 9008598832. ನಮಸ್ಕಾರ. ಗಿಟ್ಟದೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುಟ್ಟದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿಗಾದೆಯೋ ಎಲೆ ಮಾನವ ಹರಿ ಹರಿ ಬಹು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೋರಾ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನಕ್ಕಾದೆ ನೀನಾದಿಗಾದೆಯೋ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀನಾದಿಗಾದೆಯೋ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಎನ್ನುವ ಕುರಿತಂತೆ ಮಾಹಿತಿಯನ್ನು ನೀಡಲಿದ್ದಾರೆ. ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರು. ಆತ್ಮೀಯ ರೈತ ಬಾಂಧವರೇ, ನಾನು ಡಾಕ್ಟರ್ ರಾಜೇಗೌಡ, ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಿದ್ದೀನಿ. ಆತ್ಮೀಯ ರೈತ ಬಾಂಧವರೇ, ಮುಂದಿನ ವಾರದಲ್ಲಿ ಬೀಳಬಹುದಂತಹ ಮಳೆ, ಉಷ್ಣಾಂಶ, ತೇವಾಂಶ ಮತ್ತೆ ಗಾಳಿ ವೇಗದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮುಂದಿನ 5 ದಿನಗಳಲ್ಲಿ ಭಾರಿ ಮಳೆ ಬೀಳುವ ಸಾಧ್ಯತೆ ಇದೆ. ಇಂದು ಶನಿವಾರ 8ನೇ ತಾರೀಕು 71 mm ಮಳೆ ಬೀಳುವ ಸಾಧ್ಯತೆ ಇದೆ. ನಾಳೆ ಭಾನುವಾರ 9ನೇ ತಾರೀಕು 76 mm ಮಳೆ ಬೀಳುವ ಸಾಧ್ಯತೆ ಇದೆ. 10ನೇ ತಾರೀಕು ಸೋಮವಾರ 83 mm ಮಳೆ ಬೀಳುವ ಸಾಧ್ಯತೆ ಇದೆ. 11ನೇ ತಾರೀಕು ಮಂಗಳವಾರ 83 mm ಮಳೆ ಬೀಳುವ ಸಾಧ್ಯತೆ ಇದೆ. 12ನೇ ತಾರೀಕು ಬುಧವಾರ 29 mm ಮಳೆ ಬೀಳುವ ಸಾಧ್ಯತೆ. ಅಂದ್ರೆ ಮುಂದಿನ 5 ದಿನಗಳಲ್ಲಿ ಹೆಚ್ಚು ಮಳೆಯಾಗುವ ಎಲ್ಲಾ ಸಾಧ್ಯತೆಗಳು ಇವೆ. ಹಾಗೆ ಉಷ್ಣಾಂಶವನ್ನು ನೋಡೋದಾದ್ರೆ ಗರಿಷ್ಠ 27-28 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಕನಿಷ್ಠ 20-21 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹಾಗೆ ತೇವಾಂಶವನ್ನು ನೋಡೋದಾದ್ರೆ ಗರಿಷ್ಠ 90-92% ಇರ್ತದೆ, ಕನಿಷ್ಠ 81-83% ಇರ್ತದೆ. ಇನ್ನು ಗಾಳಿ ವೇಗವನ್ನು ನೋಡೋದಾದ್ರೆ ಪ್ರತಿ ಗಂಟೆಗೆ 8-10 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮುಂದಿನ 5 ದಿನಗಳಲ್ಲಿ ಹೆಚ್ಚು ಮಳೆ, ಹೆಚ್ಚು ಗಾಳಿ ನಮಗೆ ಬರುತ್ತೆ. ಹಾಗೆ ರಾಗಿ ಈಗಾಗಲೇ ಕೆಲವರು ಬಿತ್ತಿದ್ದಾರೆ, ಬಿತ್ತಿದಂತ ರಾಗಿಯಲ್ಲಿ ಹೆಚ್ಚು ಸಸಿಗಳು ಅಥವಾ ಅನಾರೋಗ್ಯ ಸಸಿಗಳನ್ನು ಇದ್ರೆ ಅದನ್ನ ಕಿತ್ತಾಕ್ಬೇಕು. ಹಾಗೆ ರಾಗಿಯಲ್ಲಿ ಏನು ಕರೆ ಇದ್ರೆ ಡೈಮಿಥೇಟ್ ಎಂಬ ಔಷಧಿಯನ್ನ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡುವಾಗ ಪ್ರತಿ ಲೀಟರ್ ನೀರಿಗೆ 1.7 mL ಬೆರೆಸ್ಕೊಳ್ಬೇಕು ಎನ್ನುವ ಡೈಮಿಥೇಟ್ ಅನ್ನ. ಹಾಗೆ ಬೆಂಕಿ ರೋಗ ಏನಾದ್ರು ಇದ್ರೆ ಮ್ಯಾಂಕೋ ಜೇಬನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬೇಕು. ಅಥವಾ ಬ್ಯಾಂಕೋಜ್ ಸಿಗಲಿಲ್ಲ ಅಂದ್ರೆ ಕಾರ್ಬನ್ ಡೈಜಿಯಂ ಅನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ನ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ ಬೆಂಕಿ ರೋಗಕ್ಕೆ. ಹಾಗೆ ಈಗ ಹಾಗೆ ಯಾರಾದರೂ ಒಟ್ಲು ಪಾತಿ ಮಾಡಿಕೊಂಡಿದ್ರೆ ನಾಟಿ ಹಾಕೋದಕ್ಕೆ ಬಹಳ ಸೂಕ್ತ ಸಮಯ ರಾಗಿಗೆ. ಹಾಗೆ ಭತ್ತ ಕೇಳೋದಾದ್ರೆ ನಾಟಿ ಹಾಕೋದಕ್ಕೆ ಸೂಕ್ತ ಸಮಯ ಆಗಿದೆ. ನೀವು ರೈತ ಬಾಂಧವರೇ ಭತ್ತವನ್ನ ನಾಟಿ ಮಾಡುವಾಗ ಸಾರ್ವಜನಿಕ ರಂಜಕ ಪೊಟ್ಯಾಷ್ ಪ್ರತಿ ಎಕರೆಗೆ ಸಾರ್ವಜನಿಕ 40 ಕೆಜಿ ರಂಜಕ 20 ಕೆಜಿ ಪೊಟ್ಯಾಷು 20 ಕೆಜಿ ಜಿಂಕು 8 ಕೆಜಿಯನ್ನ ನೀವು ಹಾಕಿ ತದನಂತರ ನೀವು ನಾಟಿಯನ್ನ ಮಾಡಿ. ಈ ಸಾರ್ವಜನಿಕ ಒಂದನ್ನ ಮಾತ್ರ ಈಗ 40 ಕೆಜಿ ಹೇಳದೆ ಒಂದ್ ಎಕರೆಗೆ ಅದನ್ನ ಅರ್ಧದಷ್ಟು ಮಾತ್ರ ನೀವು ನಾಟಿ ಹಾಕು ಕೊಡಿ, ಇನ್ನರ್ಧಷ್ಟನ್ನ ತಾವು ಕಳೆ ಕೀಳುವಾಗ ಕೊಡಬೇಕಾಗುತ್ತೆ. ಇಷ್ಟು ಮಾಹಿತಿಯನ್ನ ಈ ವಾರಕ್ಕೆ ಕೊಡ್ತಾ ಇದ್ದೀನಿ ರೈತ ಬಾಂಧವರೇ. ಮುಂದೆ ಭೇಟಿಯಾಗೋಣ, ನಮಸ್ಕಾರ. ಇದುವರೆಗೆ ಬರುವ ಮುಂದಿನ ಒಂದು ವಾರದ ಕಾಲ ಹಾಸನ ಜಿಲ್ಲೆಯಲ್ಲಿ ಹವಾಮಾನ ಯಾವ ರೀತಿ ಇರಲಿದೆ ಎನ್ನುವ ಕುರಿತಂತೆ ಮಾಹಿತಿಯನ್ನ ನೀಡಿದವರು ಹಾಸನ ತಾಲೂಕು ಕಂದಲೆಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು. ಇಲ್ಲಿಗೆ ಇಂದಿನ ಕೃಷಿಲೋಕ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಆತ್ಮನಿರ್ಭರ ಭಾರತ ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಆತ್ಮನಿರ್ಭರ ಭಾರತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಾನಕಿ ಎಚ್ ಪಿ, ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ, ಹಾಸನ ಜಿಲ್ಲೆಯ ಪಶುಪಾಲನಾ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈಗ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಬಗ್ಗೆ ಕೆಲವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಥವಾ ಇಂಗ್ಲಿಷ್ನಲ್ಲಿ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಕಳೆದ ಸಾಲು 2019 ಸೆಪ್ಟೆಂಬರ್ ಮಾಹೆಯಲ್ಲಿ ರಾಷ್ಟ್ರಾದ್ಯಂತ ಈ ಕಾರ್ಯಕ್ರಮವನ್ನು ಚಾಲನೆಗೊಳಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಇದರಲ್ಲಿ ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಇರುವಂತಹ ಜಾನುವಾರುಗಳ ಆರೋಗ್ಯದ ನಿಯಂತ್ರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಜಾನುವಾರುಗಳಿಗೆ ಲಸಿಕೆ ನೀಡುವಂತಹ ಕಾರ್ಯಕ್ರಮವನ್ನು ಪ್ರಮುಖವಾಗಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದರೊಂದಿಗೆ ಇನ್ನೊಂದು ಕಾರ್ಯಕ್ರಮ ಜಾನುವಾರುಗಳ ಕೃತಕ ಗರ್ಭಧಾರಣಾ ಕಾರ್ಯಕ್ರಮ, ಇದನ್ನು ಕೂಡ ಹಲವು ಆಯ್ದ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದರಲ್ಲಿ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂನ ಮುಖ್ಯವಾದ ಒಂದು ರೂಪುರೇಷೆ ಏನಂದ್ರೆ ಈ ಕಾರ್ಯಕ್ರಮದಡಿಯಲ್ಲಿ ಎಲ್ಲಾ ಜಾನುವಾರುಗಳಿಗೂ ಹಸು ಎಮ್ಮೆಗಳಿಗೆ ಈ ವರ್ಷ ಅಂದ್ರೆ ಪ್ರಸ್ತುತ ಸಾಲಿನಲ್ಲಿ ಹಸು ಎಮ್ಮೆಗಳಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಇಡೀ ರಾಷ್ಟ್ರದಾದ್ಯಂತ ಇರುವಂತಹ ಹಸು ಎಮ್ಮೆಗಳು ಹಂದಿಗಳು ಕುರಿ ಮತ್ತು ಮೇಕೆಗಳು ಹೀಗೆ ಎಲ್ಲ ಜಾನುವಾರುಗಳಿಗೆ ಕಾಲು ಬಾಯಿ ಜ್ವರ ಈ ರೋಗದ ವಿರುದ್ಧ ಉಚಿತವಾಗಿ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಲಾಗುತ್ತದೆ. ಈ ಲಸಿಕಾ ಕಾರ್ಯಕ್ರಮವನ್ನು ವರ್ಷದಲ್ಲಿ 2 ಬಾರಿ ಹಮ್ಮಿಕೊಳ್ಳಲಾಗುತ್ತೆ 6 ತಿಂಗಳ ಅಂತರದಲ್ಲಿ. 4 ತಿಂಗಳು ವಯಸ್ಸಿನ ಮೇಲ್ಪಟ್ಟಂತಹ ಎಲ್ಲಾ ರಾಸುಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಉಚಿತವಾಗಿ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನ ಹಾಕಲಾಗುತ್ತೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದು ಈಗಾಗಲೇ ಈ ಒಂದು ಕಾಲುಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ಸುತ್ತುಗಳಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಈಗ ಪ್ರಸ್ತುತ ಸ್ಥಿತಿಯಲ್ಲಿರುವಂತಹ ಒಂದು ಇದರ ವಿಶೇಷತೆ ಏನು ಅಂದ್ರೆ ಇದು 100%+ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾರ್ಯಕ್ರಮವನ್ನು ಈಗ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಜಾನುವಾರುಗಳಿಗೆ ಲಸಿಕೆ ಹಾಕುವ ಮೊದಲು ಅವುಗಳಿಗೆ ಕಡ್ಡಾಯವಾಗಿ ಕಿವಿ ಓಲೆಯನ್ನು ಅಳವಡಿಸಬೇಕು ಎಂದು ಸೂಚಿಸಲಾಗಿದೆ. ಅಂದ್ರೆ ಯಾವ ರೀತಿ ಮನುಷ್ಯರಲ್ಲಿ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೆ, ಹಾಗೇನೆ ಇಲ್ಲಿ 12 ಸಂಖ್ಯೆಗಳಂತಹ ಒಂದು ವಿಶಿಷ್ಟ ನಂಬರ್ ಅನ್ನು ಹೊಂದಿರುವಂತಹ ಕಿವಿ ಓಲೆ ಅಥವಾ ಟ್ಯಾಗ್ ಅನ್ನು ಜಾನುವಾರುಗಳ ಕಿವಿಗೆ ಅಳವಡಿಸಲಾಗುತ್ತೆ. ಇದರ ಮುಖಾಂತರ ಈ ಟ್ಯಾಗ್ ನಂಬರ್ ಅನ್ನು ಇಟ್ಟುಕೊಂಡು ಇದರ ಆಧಾರದಲ್ಲಿಯೇ ಆ ಜಾನುವಾರುಗೆ ಕೊಟ್ಟಂತ ಯಾವುದೇ ಚಿಕಿತ್ಸೆ ಇರಬಹುದು ಅಥವಾ ಯಾವುದೇ ಲಸಿಕೆ ಇರಬಹುದು ಅಥವಾ ಯಾವುದೇ ಕೃತಕ ಗರ್ಭಧಾರಣೆ ಇರಬಹುದು ಅಥವಾ ಜಾನುವಾರುಗಳ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ಯಾವುದೇ ದಾಖಲಾತಿಗಳನ್ನು ಕೂಡ ಆ ರಾಸುಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನೆಲ್ಲ ಈ ಒಂದು ನಂಬರ್ನಲ್ಲಿ ಅಳವಡಿಸಲಾಗುತ್ತೆ. ಇದು ರಾಷ್ಟ್ರಾದ್ಯಂತ ಎಲ್ಲಾ ಜಾನುವಾರುಗಳಿಗೆ ಅನ್ವಯ ಆಗುವಂತಹ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ಈ ಮುಂದಿನ ಸಾಲುಗಳಲ್ಲಿ ಏನು ನಾವು ಕಾಲುಬಾಯಿ ರೋಗ ಲಸಿಕೆಯನ್ನು ನಾವು ಮಾಡ್ತೀವಿ ಅದನ್ನ ಲಸಿಕಾ ಕಾರ್ಯಕ್ರಮದಲ್ಲಿ ಮೊದಲು ಈ ಜಾನುವಾರುಗಳ ಆ ನಂಬರ್ ಅಥವಾ ಈ ಒಂದು ಕಿವಿ ಓಲೆಯಲ್ಲಿರುವಂತಹ ನಂಬರ್ ಇದನ್ನ ತಗೊಂಡು ಅದರ ಆಧಾರದ ಮೇಲೆ ಆ ಲಸಿಕೆಯ ಪ್ರಗತಿಯನ್ನ ನಾವು ವರದಿ ಮಾಡಬೇಕಾಗುತ್ತೆ. ಅಂದ್ರೆ ಅದರರ್ಥ ಈಗ ಏನು ನಮಗೆ ಸೂಚನೆ ಬಂದಿದೆ ಅಂದ್ರೆ ಜಾನುವಾರುಗಳಿಗೆ ಈ ಒಂದು ಕಿವಿ ಓಲೆಯನ್ನು ಅಳವಡಿಸುವುದು ಕಡ್ಡಾಯ, ಹಾಗೆ ಅಳವಡಿಸಿದಂತ ಜಾನುವಾರುಗಳಿಗೆ ಮಾತ್ರ ನಾವು ಲಸಿಕೆ ಹಾಕಬೇಕು ಅನ್ನುವಂತಹ ಒಂದು ಸೂಚನೆ ಕೂಡ ಬಂದಿದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಈ ಒಂದು ಸಂಖ್ಯೆ ಎಲ್ಲಾ ಜಾನುವಾರುಗಳಿಗೂ ಕಡ್ಡಾಯವಾಗಲಿದೆ, ಎಲ್ಲಾ ಒಂದು ಚಿಕಿತ್ಸಾ ಸೌಲಭ್ಯ ತನಕ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಪ್ರಸ್ತುತ ನಾವು ಈ ಒಂದು ಕಾಲುಬಾಯಿ ರೋಗ ಲಸಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಫಸ್ಟ್ ಕಿವಿ ಓಲೆಗಳನ್ನು ಅಳವಡಿಸಿ ನಂತರ ಆ ರಾಸುಗಳನ್ನ ನಾವು ತಂತ್ರಾಂಶ ಇನಾಫ್ ತಂತ್ರಾಂಶ ಅಂತ ಹೇಳಲಾಗುತ್ತೆ, ಆ ಒಂದು ತಂತ್ರಾಂಶದಲ್ಲಿ ನಾವು ಈ ಎಲ್ಲ ವಿವರಗಳನ್ನು ದಾಖಲಿಸಬೇಕಾಗುತ್ತೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಂಬಂಧಪಟ್ಟ ಹಾಗೆ ಕಳೆದ ನವೆಂಬರ್ 2019 ಈ ಒಂದು ಕಾಲುಬಾಯಿ ರೋಗ ಲಸಿಕಾ ಕಾರ್ಯಕ್ರಮವನ್ನ ಇದೇ NADCP ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈಗ 6 ತಿಂಗಳ ನಂತರ ನಡೀಬೇಕಾಗಿತ್ತು, ಅಂದ್ರೆ ಅದರರ್ಥ ಮೇ ತಿಂಗಳು ಆ ಒಂದು ತಿಂಗಳಲ್ಲಿ ಮುಗಿಬೇಕಾಗಿತ್ತು. ಆದ್ರೆ ಈಗ ಒಂದು ಕೋವಿಡ್ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಒಂದು ಕಾರ್ಯಕ್ರಮಗಳು ಏರುಪೇರಾಗಿರೋದ್ರಿಂದ ಈಗ ಮುಂದಿನ ದಿನಗಳಲ್ಲಿ ಅದನ್ನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರಲ್ಲಿ ಏನು ವಿನಂತಿ ಅಂದ್ರೆ ತಮ್ಮ ಜಾನುವಾರುಗಳಿಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಲಸಿಕಾ ಸೌಲಭ್ಯವನ್ನು ಪಡೆದುಕೊಳ್ಳುವುದಕ್ಕೆ ಕಿವಿ ಓಲೆ ಹಾಕುವುದನ್ನ ಕಡ್ಡಾಯವಾಗಿ ಇದನ್ನ ನಿಗದಿಪಡಿಸ್ತಾ ಇರುತ್ತೆ. ದಯಮಾಡಿ ತಾವು ತಮ್ಮ ರಾಸುಗಳಿಗೆ ಕಿವಿ ಓಲೆಗಳನ್ನ ಹಾಕಿಸಿಕೊಳ್ಬೇಕು. ತಮ್ಮ ಸಮೀಪದಲ್ಲಿರುವಂತಹ ಯಾವುದೇ ಪಶುವೈದ್ಯಕೀಯ ಸಂಸ್ಥೆಯನ್ನ ಸಂಪರ್ಕಿಸಿ ಅವರ ಮುಖಾಂತರ ಈ ಒಂದು ಓಲೆ ಹಾಕಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದರ ಮುಖಾಂತರ ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಸಹಕಾರ ನೀಡಬೇಕಾಗಿ ನಾನು ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಆತ್ಮನಿರ್ಭರ ಭಾರತ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ HP ಜಾನಕಿ, ಸಹಾಯಕ ನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ ಹಾಸನ, ಇವರಿಂದ ಮಾಹಿತಿಯನ್ನ ಕೇಳಿದರೆ. ಇದುವರೆಗೆ ಆತ್ಮನಿರ್ಭರ ಭಾರತ ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಆತ್ಮನಿರ್ಭರ ಭಾರತ ಬನಾಯಿಂಗೆ, ಆತ್ಮನಿರ್ಭರ ಭಾರತ ಬನಾಯಿಂಗೆ, ಆತ್ಮನಿರ್ಭರ ಭಾರತ ಬನಾಯಿಂಗೆ. ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಾನು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆನಲ್ಲಿ ವ್ಯವಸ್ಥಾಪಕನ ಕೆಲಸ ಮಾಡ್ತಾ ಇದ್ದೀನಿ. ನುವಾಲ್ಗಿ ಬಗ್ಗೆ ಹೇಳ್ಬೇಕಂದ್ರೆ 2005 ನಲ್ಲಿ ಫಸ್ಟ್ ನಾವು ಕಂಡಿಡಿದಿದ್ದು. ಇದನ್ನ ಫಸ್ಟ್ ಸಮುದ್ರದಲ್ಲಿರೋ ಮೀನುಗಳಿಗೆ ಊಟ ಹೆಂಗ್ ಸಿಗುತ್ತೆ ಅನ್ನೋ ರೀತಿನಲ್ಲಿ ಹುಡುಕೊಂಡೋಗಿ, ಊಟ ಏನಂದ್ರೆ ನೀರಿನಲ್ಲಿ ಬೆಳೆಯೋ ಪಾಚಿಯಿಂದನೇ ಪ್ರತಿಯೊಂದು ಊಟ ಸ್ಟಾರ್ಟ್ ಆಗೋದು. ಕಣ್ಣಿಗೆ ಕಾಣದಲ್ಲೇ ಇರೋ ಪಾಚಿಗೆ ಊಟ ಕೊಡಬೇಕು ಅಂತಂದ್ರೆ, ಅಂದ್ರೆ ನ್ಯೂಟ್ರಿಯೆಂಟ್ಸ್ ಗೊಬ್ಬರದ ಅಂಶ ಸಿಗ್ಬೇಕಂದ್ರೆ ಆ ಪಾಚಿಗಿನ ಸಣ್ಣದಾಗಿ ಕೊಡಬೇಕು. ಅಂದ್ರೆ ನ್ಯಾನೋ ನ್ಯೂಟ್ರಿಯೆಂಟ್ಸ್ ಆಗಿ ಕೊಟ್ರೆ ಮಾತ್ರ ಕೊಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನ್ಯಾನೋ ನ್ಯೂಟ್ರಿಯೆಂಟ್ಸ್ ನ ಒಂದು 8-10 ವರ್ಷ ಸರ್ವೆ ಮಾಡಿ ರಿಸರ್ಚ್ ಮಾಡಿ ಆ ನ್ಯಾನೋ ನ್ಯೂಟ್ರಿಯಂಟ್ಸ್ ರೆಡಿ ಮಾಡಿದೀವಿ. ಆ ನ್ಯಾನೋ ನ್ಯೂಟ್ರಿಯಂಟ್ಸ್ ರೆಡಿ ಆದ್ಮೇಲೆ ಗಿಡಗಳಿಗೆ ಪ್ರಯೋಗ ಮಾಡಿಕೊಂಡು ಫಸ್ಟ್ ಇಲ್ಲೇ ಅನಂತ್ ಕುಮಾರ್ ಅಂತ ಕೊಟ್ಟಿದ್ದಾರೆ, ಅವರು ಫಸ್ಟ್ ನೇಪಿಯರ್ ಹುಲ್ಗೆ ಹೊಡೆದು ಅದನ್ನ ಕಟ್ ಮಾಡಿ ಹಾಕಿದ ಹಸುದ ಹಾಲು ಕೂಡ ಹೆಚ್ಚಿಗೆ ಆಯ್ತು. ಈ ನ್ಯಾನೋ ಸೈಜ್ ಕೊಡೋದ್ರಿಂದನೇ ಎಲೆ ಮೇಲೆ ಸ್ಪ್ರೇ ಮಾಡಿದಾಗ ಆ ಟೊಮೊಟೋ ಒಳಗಡೆ ಹನಿ ಹನಿಯಾಗಿ ಎಳ್ಕೊಳ್ಳಕ್ಕೆ ಅಷ್ಟು ಸಣ್ಣದಾಗಿ ಕಣಗಳಿರುತ್ತೆ, ಅದರಿಂದನೇ ಅನುಕೂಲ ಆಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ 750 ರೂಪಾಯಿ ಅರ್ಧ ಲೀಟರ್, ಬೇರೆ ರಾಜ್ಯಗಳಿಗೆ 900 ರೂಪಾಯಿ ಅರ್ಧ ಲೀಟರ್, ಇನ್ನ ಕೆಲವು ಸೊಸೈಟಿಗಳಿಗೆ 1200 ರೂಪಾಯಿ, ಅಂದ್ರೆ 3 ವೆರೈಟಿ ಮಾಡಿ ಬಿಟ್ಟಿದೀವಿ. ಎಲ್ಲದ್ರಲ್ಲೂ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಎಕ್ಸ್ಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಆಗಿ ಮತ್ತೆ amazon.com ಅಲ್ಲಿ ವಾಪಸ್ ಬರುತ್ತೆ, ಡೈರೆಕ್ಟ್ ರೈತರಿಗೆ ನಾವು ಸೇಲ್ ಮಾಡ್ತಾ ಇದೀವಿ. ಅನುಕೂಲ ಮಾಡ್ಕೊಳ್ಳಿ. ನೀವು ಗೊಬ್ಬರದ ಅಂಗಡಿಗೆ ಹೋದ್ರೆ ಏನ್ ಮಾಡ್ತಾರೆ, ಒಂದಕ್ಕೆ 10 ನ್ಯೂಟ್ರಿಯಂಟ್ಸ್ ಹೇಳ್ಬಿಟ್ಟು MRP ಹೆಚ್ಚಿಗೆ ಇರೋನ ನಾವು ಡಿಸ್ಕೌಂಟ್ ಕೊಟ್ವಿ ಅಂತ ತೋರಿಸಿ ಮೋಸ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ನೋಡ್ಕೊಳ್ಳಿ, ಆದಷ್ಟು ಮ್ಯಾನುಫ್ಯಾಕ್ಚರರ್ ಇಂದ ತಗೊಳ್ಳೋ ತರ ನೋಡ್ಕೊಳ್ಳಿ. ನೂವಾಗಿ ಫೋಲಿಯಾ ಸ್ಪ್ರೇನು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಎಲೆ ಮೇಲೆ ಸ್ಪ್ರೇ ಮಾಡಿದಾಗ ಎಲ್ಲಾ ನ್ಯೂಟ್ರಿಯಂಟ್ಸ್ ಒಟ್ಟಿಗೆ ಇರೋದ್ರಿಂದ ಕ್ಲೋರೋಫಿಲ್ ಫಾರ್ಮೇಶನ್ ಚೆನ್ನಾಗುತ್ತೆ, ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ನ ಎಳ್ಕೊಳ್ಳುತ್ತೆ. ಫೋಟೋಗೆ ಗೊಬ್ಬರ ಕರ್ಗಿ ಅದು ಕೂಡ ಲಿಕ್ವಿಡ್ ಕಾರ್ಬನ್ ಆಗುತ್ತೆ, ಅಂದ್ರೆ ತುಂಬಾ ವರ್ಷಾನ್ಗಟ್ಲೆ ಟೈಮ್ ತಗೊಳ್ಳುತ್ತೆ, ಅದು ಸೂಕ್ಷ್ಮಾಣುಜೀವಿಗಳಿಗೆ ಊಟ ಕೊಡುತ್ತೆ. ಎರಡು ರೀತಿನಲ್ಲಿ ಊಟ ಕೊಟ್ಟಮೇಲೆ ಊಟ ಅವಕ್ಕೆ ಸಿಕ್ಕಿದ್ಮೇಲೆ ಅದ್ರ ಕೆಲಸ ಅಂದ್ರೆ ಎಲ್ಲೆಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಇದೆ ಎಳ್ಕೊಂಡು ಬಂದು ಬೇರ್ ಹತ್ರ ಬಿಡೋದು. ಈ ಫೋಟೋ ಸಿಂಥಿಸಿಸ್ ಮುಖಾಂತರ ಹೋದಾಗ ಬೇರ್ ಹತ್ರನೇ ಈ ಲಿಕ್ವಿಡ್ ಕಾರ್ಬನ್ ಸಿಗೋದ್ರಿಂದ ಗಿಡ ಕೊಡೋದ್ರಿಂದ ಯಾವ ಗಿಡ ಕೊಡುತ್ತೆ ಕೊಡೋರು ಯಾರು ಫ್ರೀಯಾಗಿ ಯಾರಿಗೂ ಕೊಡಕ್ ಹೋಗೋದಿಲ್ಲ. ನಾನು ನಿಮ್ಗೆ ಊಟ ಕೊಡ್ತಾ ಇದೀನಿ, ನನಗೆ ಇಂತಿಂತ ನ್ಯೂಟ್ರಿಯಂಟ್ಸ್ ಬೇಕು ಅಂತ ಅಮಿನೋ ಆಸಿಡ್ ಸಿಗ್ನಲ್ ಮುಖಾಂತರ ಸೂಕ್ಷ್ಮಾಣುಜೀವಿಗಳಿಗೆ ಹೇಳ್ಕೊಂಡು ಹೋಗ್ತವೆ. ಯಾವಾಗ ಸೂಕ್ಷ್ಮಾಣುಜೀವಿಗಳಿಗೆ ಏನೇನ್ ಬೇಕು ಹೇಳ್ಕೊಂಡು ಹೋಗುತ್ತೆ, ತನಗೆ ಬೇಕಾದ ನ್ಯೂಟ್ರಿಯಂಟ್ಸ್ ನ ಗಿಡ ತರಿಸ್ಕೊಳ್ಳುತ್ತೆ. ಬೇರು ನ್ಯೂಟ್ರಿಯಂಟ್ಸ್ ಇರೋ ಜಾಗ ಕುಡಿಕೊಂಡು ಹೋಗ್ಬೇಕಾಗಿಲ್ಲ. ಸೂಕ್ಷ್ಮಾಣುಜೀವಿಗಳು ಎಳ್ಕೊಂಡು ಬಂದು ಬೇರ್ ಹತ್ರ ಬಿಟ್ಬಿಟ್ಟು ಬೇರ್ ಪಕ್ಕದಲ್ಲಿರೋ ಊಟ ತಿನ್ಕೊಂಡು ಅವು ವಾಪಸ್ ಹೋಗುತ್ತೆ. ನಮ್ಮದ್ರ ಜೊತೆನಲ್ಲಿ ಈ 19 ಅಂತ ಒಂದು ಬರುತ್ತೆ, ಅದನ್ನು ಕರ್ಗಸ ಹಾಕೊಳ್ಳಿ, ಎಕ್ಸ್ಟ್ರಾ ಬೇಕಾಗಿರೋದು ಹಂಗ ಸಿಗುತ್ತೆ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ವಿ. ಅದನ್ನು ಉಪಯೋಗಿಸ್ತಾ ಇತ್ತಾ ಇದ್ರು. ಟಿಪ್ಟೂರ್ ಅಲ್ಲಿ ಒಬ್ರು ಯೋಗ ನರಸಿಂಹ ಅಂತ ಇದ್ರು, ಟೊಮೊಟೊ ಬೆಳೀತಾ ಇದ್ರು. ಅವ್ರದ್ದು ಪ್ರಾಬ್ಲಮ್ ಏನಂತ ಅಂದ್ರೆ, ಈ ಗುಟ್ಟೆ ಮೇಲಿದೆ, ಯಾವ್ದೇ ಟ್ರಾಕ್ಟರ್ ಆಗ್ಲಿ ಗಾಡಿಯೂ ಆಗ್ಲಿ ಅಲ್ಲಿಗೆ ಹೋಗಲ್ಲ. ಗೊಬ್ಬರ ಹಾಕ್ಬೇಕಂದ್ರೆ ಕತ್ತೆ ಮೇಲೆ ಏರ್ಕೊಂಡು ಹೋಗ್ಬೇಕು, ಅವ್ರಿಗೆ ಕಷ್ಟ. ಗೊಬ್ಬರ ತಪ್ಪಿಸೋದ್ ಹೆಂಗೆ ಅಂತ ಹೇಳ್ಬಿಟ್ಟು ಈ 19 ಜೊತೆನಲ್ಲಿ ಸ್ಪ್ರೇ ಮಾಡೋದು, ಒಂದು 3 ಲೈನ್ಗೆ 19 ಬಿಟ್ಬಿಟ್ಟು ಬರೀ ನೂವಾಲ್ಗಿನೇ ಸ್ಪ್ರೇ ಮಾಡ್ತಾ ಇದ್ರು. ಪ್ರತಿ ಸರಿ ನೀರ್ ಕೀಳೋವಾಗ ಒಂದ್ ಗಿಡ ಕೀಳೋದು, ಬೇರೆ ಎಷ್ಟುದ್ದ ಬೆಳೆದಿದೆ ನೋಡೋದು. ಎಲ್ಲಿ 19 ಹೊಡೆದಿಲ್ಲ ಆ ಜಾಗದ ಟೊಮೊಟೊ ಗಿಡಗಳು, ನಮಟೋಡ್ ಅಂತ ಪ್ರಾಬ್ಲಮ್ ಬರುತ್ತೆ, ಅದು ಬಂದಿರ್ಲಿಲ್ಲ, ಯಾವುದೇ ಕಾಯಿಲೆನೂ ಬರ್ಲಿಲ್ಲ. 2 ತಿಂಗಳು ಎಕ್ಸ್ಟ್ರಾ ಟೊಮೊಟೊ ಬಿಡ್ತು, ಕೊನೆವರೆಗೂ ಸಣ್ಣ ಕಾಯಿ ಆಗ್ಲೇ ಇಲ್ಲ. ಅಲ್ಲಿಂದ ಆಚೆಗೆ ಪ್ರತಿಯೊಬ್ಬರಿಗೂ ಹಂಗಾದ್ರೆ 19 ಏನು ಬೇಡ, ಎಷ್ಟಾಗುತ್ತೆ ಅಷ್ಟು ಜೀವಾಮೃತ ಇಲ್ಲ ವೇಸ್ಟ್ ಡಿಕಾಂಪೋಸರ್ ಕೊಟ್ಟಿಗೆ ಗೊಬ್ಬರ ಎಷ್ಟಾದ್ರೆ ಅಷ್ಟು ಕೊಡಿ. ಆಮೇಲೆ ಅದು ನಿಲ್ಸಿದ್ಮೇಲೆ ಬರೋ ಕಾಯಿಲೆಗಳು ಕಮ್ಮಿ ಆಗೋಯ್ತು. ರೈತ ಬಾಂಧವರೇ, ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 ಆರೋಗ್ಯ ಪ್ರತೀಕ ಅರಿಶಿಣ ಗಣಪ ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಆಗಸ್ಟ್ 21ರವರೆಗೆ ಬೆಳಗ್ಗೆ 7:45ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ, ಬೆಳಗ್ಗೆ 8:02ಕ್ಕೆ ರೈನ್ಬೋ 101.3 ಎಫ್ಎಂನಲ್ಲಿ, ಬೆಳಗ್ಗೆ 8:30ಕ್ಕೆ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಪ್ರಸಾರ. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಆರೋಗ್ಯ ಪ್ರತೀಕ ಅರಿಶಿಣ ಗಣಪ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಪರಶಿವಮೂರ್ತಿ. ಸ್ವಚ್ಛತೆ ಮತ್ತು ನೈರ್ಮಲ್ಯ ಪಾಲನೆಯಲ್ಲಿ ಈಶಾನ್ಯ ರಾಜ್ಯಗಳು ಇಡೀ ದೇಶಕ್ಕೆ ಮಾದರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕೊರೋನಾ ಸೋಂಕಿನ ಮರಣ ಪ್ರಮಾಣ ತಗ್ಗಿಸಲು ಎಲ್ಲ ರಾಜ್ಯ ಸರ್ಕಾರಗಳು ಗಮನಹರಿಸುವಂತೆ ಕೇಂದ್ರ ಸರ್ಕಾರದ ನಿರ್ದೇಶನ. ದೇಶದಲ್ಲಿ 3 ಕೃಷಿ ಮತ್ತು 4 ವೈದ್ಯಕೀಯ ಉಪಕರಣಗಳ ತಯಾರಿಕಾ ಘಟಕ ಶೀಘ್ರ ಕಾರ್ಯಾರಂಭ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ. ಕೇರಳದ ಕೋಯಿಕೋಡ್ ವಿಮಾನ ಅಪಘಾತ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸೇರಿದಂತೆ ಹಲವರಿಂದ ಪರಿಸ್ಥಿತಿ ಪರಾಮರ್ಶೆ. 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಭಾರತ ಸಿಡಿದಿದ್ದ ದಿನವಾದ ಇಂದಿನ ದಿನವನ್ನು ಭಾರತವನ್ನು ಕೊಳಕು ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿರುವ ಆಂದೋಲನದ ಬಗ್ಗೆ ಪ್ರಸ್ತಾಪಿಸಲು ತಮಗೆ ಅತೀವ ಸಂತಸವಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯ ರಾಜ್ಘಾಟ್ ಆವರಣದಲ್ಲಿಂದು ರಾಷ್ಟೀಯ ಸ್ವಚ್ಛತಾ ಕೇಂದ್ರವನ್ನು ದೇಶಕ್ಕೆ ಸಮರ್ಪಿಸಿದ ನಂತರ 36 ರಾಜ್ಯಗಳಿಂದ ಈ ಸಮಾರಂಭಕ್ಕೆ ಆಹ್ವಾನಿಸಲಾಗಿದ್ದ 36 ಮಕ್ಕಳೊಂದಿಗೆ ಅವರು ಸಂವಾದ ನಡೆಸಿದರು. ಸ್ವಚ್ಛತೆ ಮತ್ತು ನೈರ್ಮಲ್ಯ ಪಾಲನೆಯಲ್ಲಿ ಈಶಾನ್ಯ ರಾಜ್ಯಗಳು, ಅಲ್ಲಿಯ ಗ್ರಾಮಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಮಕ್ಕಳು ಮಹತ್ವದ ಪಾತ್ರ ವಹಿಸಿದ್ದಾರೆ. ವಿಶೇಷವಾಗಿ ಬಯಲು ಶೌಚ ಪದ್ದತಿಯ ನಿರ್ಮೂಲನೆ ಮತ್ತು ಮನೆ ಮನೆಗಳಲ್ಲಿ ಶೌಚಾಲಯ ನಿರ್ಮಿಸುವಂತೆ ಪೋಷಕರ ಮೇಲೆ ಒತ್ತಡ ಹೇರುವಲ್ಲಿ ಮಕ್ಕಳ ಕೊಡುಗೆ ಗಮನಾರ್ಹವಾಗಿದೆ ಎಂದು ಅವರು ಹೇಳಿದರು. ಸ್ವಚ್ಛ ಭಾರತ ಅಭಿಯಾನ ದೇಶವಾಸಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ, ಇದು ಬಡಜನರ ಜೀವನ ಶೈಲಿಯಲ್ಲಿ ವ್ಯಕ್ತವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಕೇಂದ್ರ ಸ್ವಚ್ಛತೆಗಾಗಿ ಮಹಾತ್ಮ ಗಾಂಧಿ ಅವರ ಪ್ರಯತ್ನಕ್ಕೆ ಸಲ್ಲಿಸುವ ಗೌರವ ಎಂದು ಪ್ರಧಾನಮಂತ್ರಿ ನುಡಿದರು. ಮುಖ್ಯ ಪ್ರವೇಶ ದ್ವಾರವನ್ನು ರಿಮೋಟ್ ಮೂಲಕ ತೆರೆದು ಕೇಂದ್ರವನ್ನು ಉದ್ಘಾಟಿಸಿದ ನರೇಂದ್ರ ಮೋದಿ ಆವರಣದಲ್ಲಿ ನಿರ್ಮಿಸಿರುವ ಆಕರ್ಷಕ ಕಲಾಕೃತಿಗಳನ್ನು ವೀಕ್ಷಿಸಿದರು. ಮಹಾತ್ಮ ಗಾಂಧೀಜಿ ನೇತೃತ್ವದ ಸತ್ಯಾಗ್ರಹ ಕಲಾಕೃತಿ ಕೇಂದ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ರಾಷ್ಟೀಯ ಸ್ವಚ್ಛತಾ ಕೇಂದ್ರದಲ್ಲಿ 360 ಡಿಗ್ರಿ ತಿರುಗುವ ಪರದೆ ಅಳವಡಿಸಿರುವ ಗೋಲಾಕಾರದ ಥಿಯೇಟರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಾಂಧೀಜಿ ನೇತೃತ್ವದ ಸತ್ಯಾಗ್ರಹ ಮತ್ತು 2014ರ ಸ್ವಾತಂತ್ರ್ಯೋತ್ಸವದ ವೇಳೆ ತಾವು ಘೋಷಿಸಿದ್ದ ಸ್ವಚ್ಛ ಭಾರತ್ ಆಂದೋಲನಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ವೀಕ್ಷಿಸಿದರು. ಬಯಲು ಶೌಚ ಪದ್ದತಿಯಿಂದ ಎದುರಾಗುವ ಆರೋಗ್ಯ ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸುವ ಚಿತ್ರಗಳು ಇದರಲ್ಲಿ ಸೇರಿವೆ. ಔಷಧ ಮತ್ತು ರಾಸಾಯನಿಕಗಳ ರಫ್ತು ಪ್ರಮಾಣ ಕಡಿಮೆ ಮಾಡಲು 3 ಕೃಷಿ ಘಟಕ ಹಾಗೂ 4 ವೈದ್ಯಕೀಯ ಉಪಕರಣ ತಯಾರಿಕಾ ಘಟಕಗಳನ್ನು ಸ್ಥಾಪಿಸುವ ಯೋಜನೆ ಇದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಸದಾನಂದ ಗೌಡ ತಿಳಿಸಿದ್ದಾರೆ. ಜನೌಷಧ ಕೇಂದ್ರದ ವತಿಯಿಂದ ಆಯೋಜಿಸಲಾದ ಅಂತಾರಾಷ್ಟೀಯ ವೆಬಿನಾರ್ನಲ್ಲಿ ಮಾತನಾಡಿದ ಅವರು, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ಈ ಘಟಕಗಳನ್ನು ಸ್ಥಾಪಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ಎಂದರು. ಈ ಘಟಕಗಳಿಗೆ ಒಟ್ಟು ಬಂಡವಾಳ ಹೂಡಿಕೆ 13,600 ಕೋಟಿ ರೂಪಾಯಿ ಇರಲಿದ್ದು, ಯೋಜನೆ ಉತ್ತೇಜಕ ಕ್ರಮಗಳು ಇದ್ದು ಘಟಕಗಳ ಕಾರ್ಯನಿರ್ವಹಣೆಗೆ ಅನುಕೂಲವಾಗಲಿದೆ. ವಿದೇಶಗಳಿಂದ ರಫ್ತಾಗುತ್ತಿರುವ ಪ್ರಮಾಣ ಕಡಿಮೆ ಮಾಡಿ ಔಷಧ ಮತ್ತು ಔಷಧ ಉಪಕರಣಗಳ ಪರಾವಲಂಬನೆ ತಗ್ಗಿಸಬೇಕು ಎಂಬ ಗುರಿ ಹೊಂದಲಾಗಿದೆ. ಇದು ಆತ್ಮನಿರ್ಭರ ಅಭಿಯಾನಕ್ಕೆ ಪೂರಕವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕೊರೋನಾ ಸೋಂಕಿನ ಮರಣ ಪ್ರಮಾಣ ತಗ್ಗಿಸಲು ಎಲ್ಲ ರಾಜ್ಯ ಸರ್ಕಾರಗಳು ಗಮನ ಹರಿಸುವಂತೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ. ಕೇಂದ್ರ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಗ್ಗೂಡಿದ ಕಾರ್ಯತಂತ್ರ ಮತ್ತು ಸಹಕಾರದ ಫಲವಾಗಿ ರಾಷ್ಟಮಟ್ಟದಲ್ಲಿ ಮರಣ ಪ್ರಮಾಣ ಕಡಿಮೆಯಾಗಿದ್ದು, ಪ್ರಸ್ತುತ ಮರಣ ಪ್ರಮಾಣ ಶೇಕಡ 2.04ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ. ಕೊರೋನಾ ಸೋಂಕು ನಿಗ್ರಹ ಸಂಬಂಧ ನಡೆಯುತ್ತಿರುವ ನಿರಂತರ ಪರಾಮರ್ಶೆ ಪ್ರಕ್ರಿಯೆಯ ಭಾಗವಾಗಿ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ನೇತೃತ್ವದಲ್ಲಿಂದು 2 ಉನ್ನತ ಮಟ್ಟದ ಸಭೆಗಳು ನಡೆದವು. ಐಸಿಯು ಸೌಲಭ್ಯ ಮತ್ತು ಆಮ್ಲಜನಕ ವ್ಯವಸ್ಥೆ ಸೇರಿದಂತೆ ಅಗತ್ಯ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲು ರಾಜ್ಯಗಳು ಕ್ರಮ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಕೂಡ ಮಳೆ ಸುರಿಯುತ್ತಿದ್ದು ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಮಳೆ ನಿಂತಿದ್ದು ಪರಿಹಾರ ಕಾರ್ಯ ಚುರುಕುಗೊಳಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಭೂಕುಸಿತ ಸಂಭವಿಸಿದ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯ ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಧಾರಾಕಾರವಾಗಿ ಮಳೆ ಸುರಿದಿದೆ. ಪರಿಣಾಮ ಜಿಲ್ಲೆಯ ನೇತ್ರಾವತಿ, ಕುಮಾರಧಾರಾ ಸೇರಿದಂತೆ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೈರುತ್ಯ ಮುಂಗಾರು ಸೋಮವಾರದ ವೇಳೆಗೆ ಇನ್ನಷ್ಟು ಚುರುಕಾಗಲಿದ್ದು ಮಹಾರಾಷ್ಟದ ಕರಾವಳಿಯಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ತಮಿಳುನಾಡಿನ ನೀಲಗಿರಿ, ಕೊಯಮತ್ತೂರು ಮತ್ತು ಥೇಣಿ ಜಿಲ್ಲೆಗಳಲ್ಲಿ ಮುಂದಿನ 48 ಗಂಟೆಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ತಿಳಿಸಿದೆ. ಪಶ್ಚಿಮ ಘಟ್ಟದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಳೆದ 24 ಗಂಟೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳನ್ನು 115 ಜಿಲ್ಲೆಗಳಲ್ಲಿ ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗುವುದು ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಪ್ರಸ್ತುತ ಈ ಜಿಲ್ಲೆಗಳಲ್ಲಿ ಈ ವಲಯದಿಂದ ಜಿಡಿಪಿ ಕೊಡುಗೆ ನಗಣ್ಯವಾಗಿದ್ದು ಉದ್ಯೋಗಾವಕಾಶ ಹೆಚ್ಚಿಸಲು ಗಮನ ಹರಿಸಲಾಗುವುದು ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಚಿಕ್ಕ ಘಟಕಗಳಿಗೆ ಕಿರು ಸಾಲ ಸೌಲಭ್ಯ ನೀಡಲು ಅವುಗಳನ್ನು ಎಂಎಸ್ಎಂಇ ಅಡಿ ಸೇರಿಸಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ಎಂಎಸ್ಎಂಇ ವ್ಯಾಪ್ತಿ ವಿಸ್ತರಿಸಲಾಗಿದ್ದು 250 ಕೋಟಿ ರೂಪಾಯಿ ವಹಿವಾಟು ನಡೆದಿದೆ. 50 ಕೋಟಿ ರೂಪಾಯಿಗಳವರೆಗೆ ಬಂಡವಾಳ ಹೂಡಿಕೆಯಾಗಿದೆ. ದೇಶದ ಆರ್ಥಿಕ ಪ್ರಗತಿ ಚೇತರಿಕೆಗೆ ಕೈಗಾರಿಕೆಗಳು ಸಲಹೆಗಳನ್ನು ನೀಡುವಂತೆಯೂ ಸಚಿವರು ಕೋರಿದ್ದಾರೆ. ತಂತ್ರಜ್ಞಾನ ಉನ್ನತೀಕರಣದಿಂದ ಈ ವಲಯದಲ್ಲಿ ಹೆಚ್ಚು ರಫ್ತು ಅವಕಾಶಗಳ ಸಾಧ್ಯತೆಗಳ ಬಗ್ಗೆಯೂ ಚಿಂತಿಸಬಹುದಾಗಿದೆ ಎಂದು ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಳಗಾವಿ ಧಾರವಾಡ ಮತ್ತು ಶಿವಮೊಗ್ಗ ರಾಣಿಬೆನ್ನೂರು ರೈಲು ಯೋಜನೆಗಳನ್ನು ಮುಂದಿನ ಬಜೆಟ್ನಲ್ಲಿ ಅಳವಡಿಸಿಕೊಂಡು ಆದಷ್ಟು ಶೀಘ್ರ ಕಾಮಗಾರಿ ಆರಂಭಿಸಲಾಗುವುದು ಎಂದು ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ತಿಳಿಸಿದ್ದಾರೆ. ಶಿವಮೊಗ್ಗ ಮುಖ್ಯ ರೈಲು ನಿಲ್ದಾಣದಲ್ಲಿ ಲಿಫ್ಟ್, ಅರಸಾಳು ನಿಲ್ದಾಣದಲ್ಲಿ ಮೂಲಸೌಕರ್ಯಗಳು, ಸ್ಟೇಷನ್ ಬಿಲ್ಡಿಂಗ್ ಹಾಗೂ ವಿಸ್ತರಣೆಗೊಂಡ ರೈಲ್ವೆ ಪ್ಲಾಟ್ಫಾರಂ ಸೌಲಭ್ಯಗಳನ್ನು ಇಂದು ವರ್ಚುವಲ್ ವೇದಿಕೆ ಮೂಲಕ ತಮ್ಮ ಬೆಳಗಾವಿ ಕಚೇರಿಯಿಂದಲೇ ಉದ್ಘಾಟಿಸಿ ಅವರು ಮಾತನಾಡಿದರು. 994 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿವಮೊಗ್ಗ ರಾಣಿಬೆನ್ನೂರು ಹೊಸ ರೈಲು ಯೋಜನೆ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಉಚಿತವಾಗಿ ಭೂಮಿ ಒದಗಿಸುವುದರ ಜೊತೆಗೆ 50% ಯೋಜನಾ ವೆಚ್ಚವನ್ನು ಭರಿಸುವುದಾಗಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಅದೇ ರೀತಿ ದಾವಣಗೆರೆ ಬೆಂಗಳೂರು ನಡುವೆ ಡಬಲ್ ಲೈನ್ ನಿರ್ಮಾಣಕ್ಕೂ ಜಮೀನು ಒದಗಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ ಎಂದು ಸುರೇಶ್ ಅಂಗಡಿ ತಿಳಿಸಿದರು. ಕೊರೋನಾ ಸಾಂಕ್ರಾಮಿಕದ ಸಂಕಷ್ಟದ ನಡುವೆಯೂ ರೈಲ್ವೆ ಇಲಾಖೆ ಪ್ರಮುಖ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಎಲ್ಲ ಪ್ರಯತ್ನ ಮಾಡಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ಇದೇ ವೇಳೆ ಅರಸಾಳು ರೈಲು ನಿಲ್ದಾಣದಲ್ಲಿ ಮಾಲ್ಗುಡಿ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಯಿತು. ಜನಪ್ರಿಯ ಟಿವಿ ಧಾರಾವಾಹಿ ಮಾಲ್ಗುಡಿ ಡೇಸ್ ಕುರಿತು ಶಿವಮೊಗ್ಗದ ಅರಸಾಳುವಿನಲ್ಲಿ ವಸ್ತು ಸಂಗ್ರಹಾಲಯ ಸ್ಥಾಪಿಸಿರುವುದಕ್ಕೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಮ್ಯೂಸಿಯಂ ಮೂಲಕ ಖ್ಯಾತ ಲೇಖಕ ಆರ್ಕೆ ನಾರಾಯಣ್, ನಿರ್ದೇಶಕ ಶಂಕರ್ ನಾಗ್ ಅವರ ಸೃಜನಶೀಲ ಕಾರ್ಯವನ್ನು ಸ್ಮರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ. ಕೇರಳದ ಕೋಯಿಕೋಡ್ನಲ್ಲಿ ನಿನ್ನೆ ಸಂಜೆ ಸಂಭವಿಸಿದ ಭೀಕರ ವಿಮಾನ ದುರಂತದಲ್ಲಿ ಇಬ್ಬರು ಪೈಲಟ್ ಸೇರಿದಂತೆ 18 ಜನ ಮೃತಪಟ್ಟಿದ್ದು 160ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ, ವಿದೇಶಾಂಗ ವ್ಯವಹಾರಗಳ ಖಾತೆಯ ರಾಜ್ಯ ಸಚಿವ ಮುರಳೀಧರನ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ